ಅದ್ರಾಗ ಸಿಗತಕ್ಕಂತ ಜಿಂಕ್, ಬೋರಾನ, ಸಲ್ಫರ, ಐರನ್ ಇವೆಲ್ಲ ಮಿಕ್ಸ್ ಮಾಡ್ಕೇಸಿಂದ ಮೈಕ್ರೋನ್ಯೂಟ್ರಿಯಂಟ್ ರಿಂಗ್ ಮಾಡಿ ಹಾಕ್ತೇವ್ರಿ. ಎಷ್ಟ? ಆರೂವರೆ ತಿಂಗಳಿಗೆ ರೀ. ಆರೂವರೆ ತಿಂಗಳಿಗೆ ಹಾಕೋಕನ ಏಳು ತಿಂಗಳಿಗೆ ಗೊನೆ ಹಾಕ್ತದೆ. ಏಳು ತಿಂಗಳು ಗೊನೆ ಹಾಕಿದ ಮೇಲೆ ಮುಂದೆ ಹೂ ಮುರಿಯೋದು, ಅದಕ್ಕೆ ಸ್ಕರ್ಟಿಂಗ್ ಬ್ಯಾಗ್ ಹಾಕೋದು. ಎಕ್ಸ್ಪೋರ್ಟ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೊಂದು ಸ್ಕರ್ಟಿಂಗ್ ಬ್ಯಾಗ್ ಬರತ್ತೆ ರೀ, ಪ್ಲಾಸ್ಟಿಕ್ದು. ಅದನ್ನು ಹಾಕಿಸಿಂದ ಒಂದೆರಡು ಸ್ಪ್ರೇ ಮಾಡಿ ಆ ಸ್ಕರ್ಟಿಂಗ್ ಬ್ಯಾಗ್ ಹಾಕಿದ್ರೆ ಯಾವುದೂ ಡಾಟ್ಸ್ ಆಗಿ ಬೀಳುದಿಲ್ಲ, ಲಾಲ್ಸಟ್ ಬರುವುದಿಲ್ಲ, ಚುಕ್ಕಿ ಬೀಳುವುದಿಲ್ಲ. ಎಕ್ಸ್ಪೋರ್ಟ್ ನೂರಕ್ಕೆ 99% ಆಗೇ ಆಕೈತಿ. ಅಷ್ಟು ಮಾಡಿದ ಮೇಲೆ ಏಕ್ದಮ್ ಕಟಾವ್ ಬತ್ತಿಲ್ಲೋ ಅದು ಒಂದು ಬಾಳೆಹಣ್ಣು 36 to 46 ಕ್ಯಾಲಿಬರ್, ಅದ್ರ ಸುತ್ತಳತೆ ಅಷ್ಟು ದಪ್ಪ ಆಗ್ಬೇಕು. ಅಷ್ಟು ದಪ್ಪ ಆದ ಕೂಡಲೇ ಅದು ಹಾರ್ವೆಸ್ಟಿಂಗ್ ಬಂದೈತಿ ಅಂತೇಳಿ ತಿಳ್ಕೊಂಡು ಕೇಸಿಂದ ನಾವು ಹಾರ್ವೆಸ್ಟಿಂಗ್ ಮಾಡಬೇಕು. ಹಾರ್ವೆಸ್ಟಿಂಗ್ ಬಂದಾಗೂ ನಾವು ಹಾರ್ವೆಸ್ಟಿಂಗ್ ಮಾಡಲಿಲ್ಲ ಅಂದ್ರೆ ಅವಾಗಾದ್ರೂ ಏಜ್ನು ಕಡಿಮೆ ಆಗಿರುತ್ತೆ, ಬೆಳೆಯುವಂತ ಗಿಡಕ್ಕೆ ಏಜ್ ಕಡಿಮೆ ಆಗಿರ್ತೈತಿ, ಸೊಂಟದಾಗ್ರೆ ಮುರಿತೈತಿ, ಅಥವಾ ಪೀಪೆರೆ ಕಿತ್ತು ಬೀಳ್ತೈತಿ, ಹಣ್ಣಾಗೋ ಚಾನ್ಸಸ್ ಇರ್ತೈತಿ, ಕಾಯರೆ ಸಿಗುತ್ತದ್ರಿ. ಅವ ಆಗೋಕ್ಕಿಂತ ಮುಂಚಿತವಾಗಿ ಯಾವಾಗ ಕಟಿಂಗ್ ಮಾಡಬೇಕು, ಅದು ಹಾರ್ವೆಸ್ಟಿಂಗ್ ಮಾಡಬೇಕು, ಯಾವಾಗ ಸೇಲ್ ಮಾಡಬೇಕು ಅನ್ನೋದು ನಮ್ಮದೇ ಆದಂಥದ್ದು ಒಂದು ಸ್ವಲ್ಪ ಅನುಭವ ಇರಬೇಕ್ರಿ. ಅದು ಇಂಪಾರ್ಟೆಂಟ್. ಯಾವ್ದು ವಸ್ತು ಕಟಿಂಗ್ ಬಂದೈತಿ, ಯಾವ್ದು ವಸ್ತು ರಾಶಿಗೆ ಬಂದೈತಿ, ಅದು ಬಹಳ ಮೇನ್. ನಾವು ವರ್ಷವಿಡೀನೂ ದುಡ್ದಿರ್ತೇವೆ, ರಾಶಿನ ಮಾಡ್ಲಾಕ್ ಬರ್ಲಿಲ್ಲ ಅಂದ್ರೆ ನಾವು ವಸ್ತುವಿಡಿ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡತ್ರಿ. ಅದು ಇಂಪಾರ್ಟೆಂಟ್. ಮತ್ತೆ ಈ ಬಿಟ್ರ ಆರ್ಯೋ ತಿಂಗಳಿಗೆ ಈ ಬಿರುಗಾಳಿ ಅಂತ ಬಿಡ್ತಾವ್ರಿ. ಅವಾಗ ನಾವು ನಮ್ಮ ನೆಲಕ್ಕೆ ಅನುಗುಣವಾಗಿಯೋ ಹೆಂಗೋ ಗೊತ್ತಿಲ್ಲ, ನಾವು ಫರ್ಟಿಲೈಸರನ್ನು ಹಂಗ ಕೊಡ್ತೇವೆ, ಸಾವಯವನು ಹಂಗ ಬೆಳೆಸ್ತೇವೆ, ಮತ್ತ ಇವು ಮೈಕ್ರೋನ್ಯೂಟ್ರಿಯಂಟ್ ಹಂಗ ಕೊಡ್ತೇವ್ರಿ. ಎಲ್ಲಾ ಕಡೆನು ಎಲ್ಲಾ ರೈತರು ಹೇಳ್ತಾರ ನಮ್ಮ ಗಿಡ ಬಿಡ್ತಾವ್ರಿ ಹೆಂಗ್ ಮಾಡೋನು, ಒಟ್ಟ ನಿಂದ್ರಂಗಿಲ್ಲ ಅಂತ ಹೇಳ್ತಾರ. ನಾವು ಬೆಳೆಸುವುದನ್ನ ಅಷ್ಟ ಸದೃಢವಾಗಿನ ಬೆಳೆಸ್ತೇವೆ, ನಮ್ಮ ಒಟ್ಟ ಗಿಡ ಬೆಳಂಗಿಲ್ಲ, ಬೆಲ್ಟ್ ಹಾಕಂಗಿಲ್ಲ, ಮೇಡಿ ಕೊಡಂಗಿಲ್ಲ. ಸರಾಸರಿ ಒಳಗೆ 30 to 40 kg ಎವರೇಜ್ 30 acres ಇದ್ದೇ ಇರ್ತೈತಿ. ಅಂದ್ರ ಗಿಡ ಏನಿರ್ತೈತಿಲ್ಲ ಅದ್ರದ್ದು ಗೊನಿ ತೂಕ ಬಹಳ ಚಲೋ ಬರ್ತದ ನಿಮ್ದಂತೀರಿ? ಹಾ, ಚಲೋ ಬರ್ತೈತಲ್ರಿ. ಹೆಚ್ಚು ಕಡಿಮೆ ಗೊನಿ ತೂಕ ಬರ್ತದ ಅನ್ನೋದಕ್ಕಿಂತಲೂ ರೀ, 1 acres 2 acres ಮಾಡಿಕೇಸಿಂದ 50-60 acres ಎಲ್ಲೋ ಒಬ್ರು ತೆಗೆದಿರ್ಬಹುದು. ಆದ್ರೆ ನಮ್ಮ ಇಳುವರಿ ಈ ಕಡೆ ಶಿರೋಳ, ಬುದ್ನಿ, ಮಂಟೂರ, ಹಂದಿಗುಂದ, ಮೆಳ್ಳಿಗೇರಿ ಇವೆಲ್ಲ ಸರಾಸರಿ ಒಳಗ ಹೆಚ್ಚು ಕಡಿಮೆ ನಮ್ಮ 25 kg ಬೀಳ್ತಾವ್ರಿ, 30 kg ಬೀಳ್ತಾವ ಅಂತ ಹೇಳ್ತಾರ. ಅದ ಮಾಡುವಂತ ರೀತಿನೂ ಇರ್ತೈತ್ರಿ. ಮತ್ತೆ 7 ಒಳಗ ನಾವು ಏನ್ ಬೆಳೆಸ್ತೇವ ಅದ ಮೇನ್. ಅದಕ್ಕೆ ನಾವು 7 ಒಳಗೆ ಎಷ್ಟು ಮೇಯಿಸ್ತೇವ ಬಾಳಿಗೆ ಅಷ್ಟ ಫಲವನ್ನು ಕೊಡ್ತೈತಿ. ಹೆಚ್ಚು ಕಡಿಮೆ ನಮ್ಮ 35 ಮೇಲನ ಇರ್ತಾವ್ರಿ ಎವರೇಜ್. 30 ಹಿಡ್ಕೊಂಡ್ ಕೇಸಿನ 40-45 kg ಎವರೇಜ್ ಬರ್ತಾವು. ಪ್ರತಿ ಒಂದು ಎಕರೆಗೂ ನಮ್ ನಮ್ಮ 45-50 tons ಸರಾಸರಿ ಒಳಗೆ ಬೀಳ್ತೈತಿ. ಮತ್ ನೀವು ಎಂತ ಕಡಿಮೆ ಆಗೈತಿಪ್ಪ ಅಂದ್ರೂ 8 rupees ರೇಟ್ ಇದ್ರು 3-4 lakh rupees ಆರಾಮ್ ಆದಾಯ ಬರ್ತೈತಿ. ಈ ಕೊರೋನಾದಾಗ ಒಂದ್ ಸ್ವಲ್ಪ ಕಡಿಮೆ ಆಯ್ತು. ಈ ಸದ್ ಪ್ರೆಸೆಂಟ್ ರೇಟ್ ಐತಿ. 1 acres ನಾನು ಅಂದಾಜ್ ಯಾವ್ದೇ ರೈತರು ಬಾಳಿ ಮಾಡ್ತೀನಿ ಅಂದ್ರ ಈ ಸದ್ ಇದ್ರ 1 acres 6-7 lakh rupees ಆರಾಮ್ಸೆ ಬರ್ತೈತಿ. ಅತಿ ಮೇಹನತ್ತಿಲ್ಲ, ಅತಿ ಖರ್ಚು ಕಡಿಮೆ, ಆರಾಮ್ ಇರುವಂತ ಪೀಕ್ ಅಂದ್ರ ಬಾಳಿ. ಮತ್ ನೀವು ದ್ರಾಕ್ಷಿ ಗಟ್ಟಲೆ ಆ ಎಣ್ಣೆ ಹೊಡಿಬೇಕು, ಈ ಎಣ್ಣೆ ಹೊಡಿಬೇಕು, ಅಷ್ಟು ಮೇಹನತ್ ಮಾಡಬೇಕು, ಸಿಟ್ಟು ಬರುವಂತದಾಗದ ಇದಲ್ಲ. ಬಾಳೆಪ್ಪ ಅಂದ್ರ ಬಾಳೆ ಒಬ್ಬ ಪೂಜೆಕ ಒಂದು ಗಿಡ ನಟ್ರ ಎಷ್ಟೊಂದು ಸಿರಿ ಅನಿಸ್ತತಿ, ಅಷ್ಟೊಂದು ಸಿರಿತನದಿಂದ ಇರುವಂತ ಏಕೈಕ ಪೀಕ್ ಅಂದ್ರ ಬಾಳೆ ಅಂತ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ. ಈಗ ಲೋಕಲ್ ಮಾರ್ಕೆಟ್ಗೆ ಅಂತೂ ನಾವು ಬಾಳೆಯನ್ನ ಸಾಕಷ್ಟು ಜನ ಬೆಳೀತಾ ಇದ್ದಾರೆ, ತಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀರಿ. ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಸಂದರ್ಭದೊಳಗ ಏನೇನು ಮಾಡಬೇಕು ಅನ್ನುವಂಥದ್ದು ಕೂಡ ತಾವು ಹೇಳಿದ್ರಿ, ಯಾವ ರೀತಿ ಗುಣಮಟ್ಟವನ್ನ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ತಾವು ಹೇಳಿದ್ರಿ. ಎಕ್ಸ್ಪೋರ್ಟ್ ಸಲುವಾಗಿ ನಾವು ಮಾರಾಟ ಮಾಡಿದೀವಿ ಅಂತಂದ್ರ ಎಷ್ಟು ವ್ಯತ್ಯಾಸ ಆಗುತ್ತದೆ ನಮ್ಮ ರೈತರಿಗೆ ಅವರ ಆದಾಯದೊಳಗ? ಸರ್, ಎಕ್ಸ್ಪೋರ್ಟ್ ಅಂದ್ರ ಫಸ್ಟ್ ಅಂದ್ರ ಎಕ್ಸ್ಪೋರ್ಟ್ ಮೀನ್ಸ್ ಕ್ವಾಲಿಟಿ. ಕ್ವಾಲಿಟಿ ಇದ್ರನ ಎಕ್ಸ್ಪೋರ್ಟ್ ಆಗತ್ತೆ. ಯಾವುದೇ ಒಂದು ವಸ್ತು ನೀವು ಬನಾನಾ ತಗೋರಿ, ಪಪ್ಪಾಯ ತಗೋರಿ, ಕ್ಯಾಪ್ಸಿಕಮ್ ತಗೋರಿ, ದ್ರಾಕ್ಷಿ ತಗೋರಿ, ಉಳ್ಳಿಗಡ್ಡಿ ತಗೋರಿ, ಎಕ್ಸ್ಪೋರ್ಟ್ ಇರುವಂತ ಕ್ವಾಲಿಟಿ ಇದ್ರನ ಎಕ್ಸ್ಪೋರ್ಟ್ ಆಗತ್ತೆ. ಒಂದು ಇನ್ನು ಎರಡನೇದು 7 ಏನು ಗೊಣಿ ಹಾಕ್ತಾಯಿರಲ್ಲ, ಆ ಗೊಣಿ ಹಾಕುವಾಗ ಆ ಕಂಪನಿಯವ್ರು ಬರ್ತಾರ್ರಿ, ದೇಸಾಯಿ ಕಂಪನಿಯವ್ರು ಬರ್ತಾರ, ಚಾಂದ್ ಫ್ರೂಟ್ದವ್ರು ಬರ್ತಾರ, ಫ್ರೆಶ್ ಮಾರ್ಟ್ದವ್ರು ಬರ್ತಾರ, ಧರತಿಯವರು ಬರ್ತಾರ. ಹೆಚ್ಚು ಕಡಿಮೆ ಒಬ್ಬರನ್ನಿಲ್ಲ ಇಬ್ಬರ ನಂತರ ಆ ಗೊಣಿ ಹಾಕು ಸೀಸನ್ದೊಳಗೆ ಹೆಚ್ಚು ಕಡಿಮೆ ಅಂದ್ರೆ ಈಗ ಮಾರ್ಚ್ ಏಪ್ರಿಲ್ದಾಗ ನಾನು ಕರೆಸ್ತೇನೆ ಅವ್ರಿಗೆ. ಕರ್ಸಿದ ಕೂಡಲೇನ ಅವ್ರದೇ ಆದಂಥ ಒಂದು ಸ್ವಲ್ಪ ಸ್ಪ್ರೇಯರ್ ಇರ್ತಾವ, ಒಂದ್ ಎರಡ್ ಮೂರ್ ಸಲ ಸ್ಪ್ರೇಯರ್ ಮಾಡ್ಕೇಸಿಂದ ಅದಕ್ಕೊಂದು ಸ್ಕರ್ಟಿಂಗ್ ಬ್ಯಾಗ್ ಬರ್ತತಿ. ಅವ್ರು ಅನುಭವಿಸಬೇಕ ಮುದ್ದಮ್ಮ ರೈತರಿಗೆ ಯಾವ ಖರ್ಚು ಕಂದಗಳಿಲ್ಲ, ಅವ್ರದೇ ಆದಂತ ಲೇಬರ್, ಅವ್ರದೇ ಆದಂತ ಎಣ್ಣೆ, ನಾವು ಸ್ಕರ್ಟಿಂಗ್ ಬ್ಯಾಗ್ ಮಾತ್ರ ಕೊಡಬೇಕು. 3-4 ಸಲ ಅವ್ರು ಏನೆಲ್ಲ ಎಣ್ಣೆ ಸ್ಪ್ರೇ ಮಾಡ್ತಾರ ಅದಕ್ಕೆ ಖರ್ಚು ವ್ಯರ್ಥ ಏನೂ ಇಲ್ಲ.

ಗಟ್ಟಿ ಮನಸಿಟ್ಟು ದುಡಿತಾ ಮಾ